ಈಗ ಕೈತೋಟದಲ್ಲಿ ನಮ್ಮ ಮನೆಗೆ ನಾವು ಅಂದರೆ ನಮ್ಮ ಅಡುಗೆಗೆ ನಾವು ಏನು ಬಳಸ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊಪ್ಪುಗಳಲ್ಲಿ ಬಂದರು ಅಂತ ಅಂದರೆ ಎಲ್ಲ ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಮತ್ತು ಸಬ್ಸಿಗೆ ಸೊಪ್ಪಾಗಿರ್ಬೋದು, ಪುದೀನ ಆಗಿರ್ಬೋದು, ದಂಟು, ಇವುಗಳು ನಮಗೆ ಕಬ್ಬಿಣಾಂಶವನ್ನು ಕೊಡುವಂಥ ಒಂದು ಆಹಾರಗಳು. ಜೊತೆಗೆ ಕ್ಯಾಲ್ಸಿಯಂ ಅಂಶ ಇದೆ ಇದರಲ್ಲಿ. ಮತ್ತು ಮೆಂತೆ ನುಗ್ಗೆ ಸೊಪ್ಪಿನಲ್ಲಿ ಜೀವಸತ್ವ ಎ ಅಂಶ ಇದೆ. ಈ ಜೀವಸತ್ವ ಎ ಅಂಶ ನಮಗೆ ಕಣ್ಣಿನ ಒಂದು ದೃಷ್ಟಿಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಮತ್ತು ಇವೆಲ್ಲ ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಇದೆ. ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗಲಿಕ್ಕೆ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಕಬ್ಬಿಣಾಂಶದ ಒಂದು ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ಈ ಸೊಪ್ಪುಗಳನ್ನು ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆದದನ್ನು ಬಳಸಿದರೆ ಉತ್ತಮ ಅಂತ ಹೇಳ್ಬೋದು. ಅದರಲ್ಲಿ ಈಗ ಸೊಪ್ಪುಗಳನ್ನು ನಾವು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಅವುಗಳನ್ನು ನಾವು ಬೆಳಿಬೋದು. ಜಾಗ ಇರಲಿಲ್ಲ ಅಂತ ಅಂದರೆ ಒಂದು ಮಡಿಕೆ ಅಥವಾ ಪಾಟ್ನಲ್ಲಿ ಹಾಗೆ ಸ್ವಲ್ಪ ಸೀಡ್ಸ್ನ ಬೀಜಗಳನ್ನು ಹಾಕಿದರೆ ತನ್ನ ಪಾಡಿಗೆ ಒಂದು ತಿಂಗಳು ಒಂದು 20-25 ದಿನಕ್ಕೆ ಆ ಸೊಪ್ಪುಗಳೆಲ್ಲ ಬಂದುಬಿಡುತ್ತೆ. ಅದನ್ನು ನಾವು ಅಡುಗೆಗೆ ಬಳಸ್ಕೋಬೋದು. ಉದಾಹರಣೆಗೆ ಈಗ ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಂತರೂ ಡೈಲಿ ಬೇಕೇ ಬೇಕು. ಎಲ್ಲ ಒಂದು ಪಲ್ಯ ಸಾಂಬಾರ್ಗಳಲ್ಲಿ ಸಲಾಡ್ಗಳಲ್ಲಿ ನಾವು ಬಳಸ್ತೀವಿ. ಆದ್ದರಿಂದ ಈ ಸೊಪ್ಪುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳಿಬೇಕು, ಅದನ್ನು ಬಳಸ್ಬೇಕಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಈಗ ಪಾಲಕ್ಕು, ದಂಟು, ಮೆಂತೆ ಅದನ್ನೆಲ್ಲನೂ ಈಗ ಚಪಾತಿ ಮಾಡುವಾಗ ಮತ್ತು ರೊಟ್ಟಿ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಹಿಟ್ಟಿನ ಜೊತೆನೇ ನಾವು ಅದನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಿದರೆ ಅದೂ ಈಗ ಮಕ್ಕಳೆಲ್ಲ ಹಾಗೆ ಕೊಟ್ಟರೆ ತಿನ್ನಲ್ಲ ಸೊಪ್ಪುಗಳನ್ನು. ಅದ್ರ ಬದಲು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇಲ್ಲ ಅಂತ ಅಂದರೆ ಅದು ಒಂದು ಮೆಂತೆ ಮತ್ತು ನುಗ್ಗೆ ಆಗಿರ್ಬೋದು, ಪಾಲಕ್ಕು, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊರಬೇವು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸಿಗೆ ಅದನ್ನು ಹಾಕಿ ರುಬ್ಬಿಕೊಂಡು ಆ ಒಂದು ರಸದಿಂದನೇ ನಾವು ನೀರು ಹಾಕಿ ಹಿಟ್ಟು ಕಲಸೋ ಬದಲು ಈ ಚಪಾತಿ ಹಿಟ್ಟು ಆಮೇಲೆ ಬೇರೆ ಅಕ್ಕಿ ರೊಟ್ಟಿಗೂ ಅದನ್ನೇ ಅದನ್ನೇ ರಸನ ನಾವು ಹಾಕಿಬಿಟ್ಟು ಕಲಸಿ ಅದರಿಂದ ರೊಟ್ಟಿ ಚಪಾತಿ ಎಲ್ಲನೂ ಮಾಡಿದರೆ ಮಕ್ಕಳನ್ನ ಅದು ಸೊಪ್ಪೆಲ್ಲ ಬರುವಾಗ ಅದನ್ನ ಎತ್ತಿ ಆ ಒಂದು ಪ್ರಸಂಗನೂ ಬರೋದಿಲ್ಲ. ಆ ರೀತಿ ನಾವು ಈ ಸೊಪ್ಪುಗಳನ್ನು ಬಳಸ್ಕೋಬೋದು. ಮತ್ತು ನೀವು ಈಗ ಏನೇ ಬೇರೆ ಹಣ್ಣುಗಳನ್ನು ಏನೇನು ಬೆಳಿಬೋದು ಅಂತ ಕೇಳಿದ್ರಿ. ಹಣ್ಣುಗಳು ಅಂತ ಅಂದರೆ ನಾವು ಈಗ ಸೇಬುನೇ ಬೆಳೀರಿ ಅಂತಲೇ ನಾವು ಹೇಳಲ್ಲ. ಸುಲಭವಾಗಿ ಉದಾಹರಣೆ ಈಗ ಸೀಬೆಕಾಯಿ ಆಗಿರ್ಬೋದು, ಮತ್ತು ಪಪ್ಪಾಯ ಆಗಿರ್ಬೋದು, ಜೊತೆ ಸಪೋಟ, ಆಮೇಲೆ ನೆಲ್ಲಿಕಾಯಿ, ನಿಂಬೆ, ಬಾಳೆ, ಇವುಗಳನ್ನು ಸುಲಭವಾಗಿ ಬೆಳೆಯುವಂಥ ಮತ್ತು ಇವು ಸ್ಥಳೀಯವಾಗಿ ಇರುವಂತಹ ಒಂದು ಹಣ್ಣುಗಳು. ಈಗ ಸೀಬೆ ನಾವು ಬೆಳೀರಿ ಅಂತ ಹೇಳ್ತೀವಿ. ಸೀಬೆ ಯಾಕೆ ಒಂದು ಗಿಡ ಸೀಬೆ ಹಾಕ್ಕೊಳ್ಳಿ ಅಥವಾ ಪೇರ್ಲ ಗಿಡ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಈ ಸೀಬೆಯಲ್ಲಿ ಜೀವಸತ್ವ ಸಿ ಅಂಶ ಅಂದರೆ ಅನ್ನಾಂಗ ಸಿ ಅಂಶ ತುಂಬಾ ಇದೆ. ಈಗ ಸೇಬುಗಿಂತ ಸೀಬೆ ಉತ್ತಮ ಅಂತ ಹೇಳ್ತಾರೆ. ಹೌದು. ಆದ್ದರಿಂದ ಈ ಸೀಬೆಯನ್ನು ನಾವು ಜೀವಸತ್ವ ಸಿ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ. ಊಟ ಆದಮೇಲೆ ಈ ಒಂದು ಹಣ್ಣು ತಿಂದರೆ ನಾವು ನಮ್ಮ ಕಬ್ಬಿಣಾಂಶ ಅಂದರೆ ನಮ್ಮ ಒಂದು ಊಟದಲ್ಲಿರುವಂತಹ ನಾವು ತಿಂದಾದ ಆಹಾರ ಅದರಲ್ಲಿರುವಂಥ ಕಬ್ಬಿಣಾಂಶ ನಮ್ಮ ದೇಹ ಇರ್ಕೊಳ್ಳಿಕ್ಕೆ ಈ ಜೀವಸತ್ವ ಸಿ ಅಂಶ ನಮಗೆ ಸಹಾಯ ಮಾಡುತ್ತೆ. ಆದ್ದರಿಂದ ಹುಳಿ ಇರುವಂಥ ಹಣ್ಣುಗಳು ಉದಾಹರಣೆ ಸೀಬೆ ಆಗಿರ್ಬೋದು, ಕಿತ್ತಲೆ ಆಗಿರ್ಬೋದು, ಮತ್ತು ಒಂದು ಗ್ಲಾಸ್ ನಿಂಬೆ ರಸ ಆಗಿರ್ಬೋದು, ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇವುಗಳನ್ನು ನಾವು ಅಥವಾ ನೆಲ್ಲಿಕಾಯಿ ಆಗಿರ್ಬೋದು ತಿನ್ನೋದ್ರಿಂದ ಕಬ್ಬಿಣಾಂಶವನ್ನು ಹಿಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತು ತರಕಾರಿಗಳು ಅಂತ ಅಂದರೆ ತರಕಾರಿಗಳು ಈಗ ಮನೆಗೆ ಮುಖ್ಯವಾಗಿ ಈಗ ಮೆಣಸಿನಕಾಯಿ, ಟೊಮೆಟೊ ಅವುಗಳನ್ನು ನಾವು ಡೈಲಿ ಬಳಸ್ತೀವಿ. ಅಡುಗೆಗಂತರೂ ಬೇಕೇ ಬೇಕು. ಅದ್ರ ಜೊತೆಗೆ ಬದನೆ ಆಗಿರ್ಬೋದು ಮತ್ತು ಕ್ಯಾರೆಟ್ ಆಗಿರ್ಬೋದು, ನಿಮ್ಮ ಮನೆಗೆ ಏನು ತರಕಾರಿ ಬೇಕು ನಿಮಗೆ ಗೊತ್ತಿರುತ್ತೆ ಅಡುಗೆಯಲ್ಲಿ ಏನು ನೀವು ಬಳಸ್ತೀರಿ ಅಂತ ಅವುಗಳನ್ನೇ ನಾವು ಹಾಕ್ಕೋಬೋದು. ಎಲ್ಲ ಬಗೆಯ ತರಕಾರಿಗಳನ್ನು ಸಹ ನಾವಿಲ್ಲಿ ಬೆಳ್ಕೋಬೋದು. ಬಳ್ಳಿ ತರಕಾರಿಗಳು ಸುತ್ತಲಿಗೂ ಬೇಲಿಗೆ ನಾವು ಸೋರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಡುವಲ್ಕಾಯಿ ಮತ್ತು ತೊಂಡೆಕಾಯಿ, ಈ ತೊಂಡೆಕಾಯಿನೂ ಸಹ ತುಂಬ ಒಂದು ಆರೋಗ್ಯಕರ ಒಂದು ತರಕಾರಿ ಅಂತ ಹೇಳ್ಬೋದು. ಅದನ್ನು ಸಹ ನಾವು ಬೆಳ್ಕೋಬೋದು. ಜೊತೆಗೆ ಗೋರಿಕಾಯಿ ಅಂತ ಹೇಳ್ತೀವಿ, ಅದರಲ್ಲಿನೂ ಸುಮಾರಷ್ಟು ಪೋಷಕಾಂಶಗಳಿದ್ದಾವೆ. ಬೆಂಡೆ ಆಗಿರ್ಬೋದು ಮತ್ತು ಬೀನ್ಸು, ಇವುಗಳನ್ನು ಒಂದೊಂದು ಎರಡೆರಡು ಬಳ್ಳಿ ಹಾಕ್ಕೊಂಡ್ರೆ ಸಾಕು. ಚಪ್ಪರದವರೆ ಇವುಗಳನ್ನು ಹಾಕ್ಕೊಂಡ್ರೆ ಸಾಕು ನಾವು ಒಂದೊಂದು ಎರಡೆರಡು ಗಿಡ. ಇವುಗಳು ನಮಗೆ ಒಂದು ಒಳ್ಳೆಯ ಅಂದರೆ ಪೋಷಕಾಂಶದ ದೃಷ್ಟಿಯಿಂದನೂ ಸಹ ಒಳ್ಳೆಯ ಒಂದು ತರಕಾರಿ ಅಂತ ನಾವು ಹೇಳ್ಬೋದು. ಆಮೇಲೆ ನಿಮಗೆ ಅದೇ ಈಗಾಗಲೇ ಹೇಳ್ದಂಗೆ ಪಪ್ಪಾಯ, ನುಗ್ಗೆ ಅವುಗಳನ್ನು ಕಾಮನ್ ಆಗಿ ಹಾಕ್ಕೊಳ್ಳೋವಂಥದ್ದು. ನುಗ್ಗೆ, ಕರಿಬೇವು, ಬಾಳೆ, ಸೀಬೆ, ಸಪೋಟ ಇವುಗಳನ್ನು